ತರುವರ ಮನೆಗೆ ಹುಲ್ಲ ತರುವ ಹೂವ ತರುವರ ಮನೆಗೆ ಹುಲ್ಲ ತರುವ ಹೂವ ತರುವರ ಮನೆಗೆ ಹುಲ್ಲ ತರುವ ಹೂವ ತರುವರ ಮನೆಗೆ ಹುಲ್ಲ ತರುವ ಅವಲ ಕುಮೀರ ಅವಲ ಕುಮೀರಮಣ ಇವಗಿಲ್ಲ ಗರುವ ಅವಲ ಕುಮೀರಮಣ ಇವಗಿಲ್ಲ ಗರುವ ಹೂವ ತರುವರ ಮನೆಗೆ ಹುಲ್ಲ ತರುವ ಅವಲ ಕುಮೀರಮಣ ಇವಗಿಲ್ಲ ಗರುವ ಹೂವ ತರುವರ ಮನೆಗೆ ಹುಲ್ಲ ತರುವ ಹುಲ್ಲ ತರುವ ಒಂದು ದಳ ಶ್ರೀ ತುಳಸಿ ಬಿಂದು ಗಂಗೋದಕ ಒಂದು ದಳ ಶ್ರೀ ತುಳಸಿ ಬಿಂದು ಗಂಗೋದಕ ಇಂದಿರಾರಮಣಗೆ ಅರ್ಪಿತ ಏನೂತ ಒಂದು ದಳ ಶ್ರೀ ತುಳಸಿ ಬಿಂದು ಗಂಗೋದಕ ಇಂದಿರಾರಮಣಗೆ ಅರ್ಪಿತ ಏನೂತ ಒಂದೇ ಎಂದೆಂದು ವಾಸಿಪನ ಮಂದಿರದೊಳಗೆ ಹೂವ ತರುವರ ಮನೆಗೆ ಹುಲ್ಲ ತರುವ ಅವಲ ಕುಮೀರಮಣ ಇವಗಿಲ್ಲ ಗರುವ ಹೂವ ತರುವರ ಮನೆಗೆ ಹುಲ್ಲ ತರುವ ಹುಲ್ಲ ತರುವ ಪಾಂಡವರ ಮನೆಯೊಳಗೆ ಕುದುರೆಗಳ ತೋಳೆದು ಪಾಂಡವರ ಮನೆಯೊಳಗೆ ಕುದುರೆಗಳ ತೋಳೆದು ಕುಂಡಲೀಕಾಕ್ಷನು ಹುಲ್ಲನು ತಿರಿಸಿದ ಕುಂಡಲೀಕಾಕ್ಷನು ಹುಲ್ಲನು ತಿರಿಸಿದ ಪಾಂಡವರ ಮನೆಯೊಳಗೆ ಕುದುರೆಗಳ ತೋಳೆದು ಕಾಕ್ಷನು ಹುಲ್ಲನು ತಿನಿಸಿದ ಅಂಡಜ ವಾಹನ ಶ್ರೀ ಏ अंडज वाहन श्री पुरंदर विठल अंडज वाहन श्री पुरंदर विठल तोंडरिगे तुंडनागे संचरिसुतिहनु ಸುತಿಹನು ಹೋಗದರು ವರ ಮನೆಗೆ ಉಲ್ಲ ತರುವ ಅವಲ ಕುವೀರ ಮಣ ಇವಗಿಲ್ಲ ಗರುವ ಹೋಗದರು ವರ ಮನೆಗೆ ಉಲ್ಲ ತರುವ ಮುಲ್ಲದರು ಇವಗಿಲ್ಲದರು